ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಗೋಶಾಲೆ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನೂತನ ಎನ್ಇಪಿ ಪಠ್ಯದಲ್ಲಿ ಇಸ್ರೋ ಬಾಹ್ಯಾಕಾಶ ವಿಜ್ಞಾನದ ಡಾ ಅಶ್ವತ್ಥನಾರಾಯಣ. 2020-21 ಸಾಲಿನ ಮಹಾತ್ಮಗಾಂಧಿ ಸೇವಾ ಪ್ರಶಸ್ತಿ ಪ್ರಕಟ. ಇಂದು ವಿಶ್ವ ಹೃದಯ ದಿನ, ಜಾಗೃತಿ ಕಾರ್ಯಕ್ರಮ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:35. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ಮಾನಿಯಲ್ಲಿ ಕಳೆನಾಶಕಗಳ ಬಳಕೆ ಕುರಿತು ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಕೆವಿ ವೀರೇಂದ್ರ ಕುಮಾರ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಕೇಳಿದ್ರೆ ಕಳೆಗಳನ್ನು ಹತೋಟಿ ಮಾಡೋ ಸಲುವಾಗಿ ಇವತ್ತು ಅನೇಕರಿಗೆ ಪರಿಚಯವಾಗಿದ್ದಾವೆ ಕಳೆನಾಶಕಗಳು. ರಾಸಾಯನಿಕಗಳಿಂದ ಸೇರಿಕೊಂಡಿರುವ ಕಳೆನಾಶಕಗಳು ಹೇಗೆ ಪ್ರಯೋಜನಕಾರಿ, ಹೇಗೆ ಅಪಾಯಕಾರಿ ಅಂತ ಅಂದ್ಕೊಂಡು ಇವತ್ತು ಮಾತನಾಡ್ತಿದ್ದಾರೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರು. ಡಾಕ್ಟ್ರೆ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದೆ ನಮ್ಮ ಕೊಡಗು ಜಿಲ್ಲೆಯ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ ಕಳೆನಾಶಕಗಳ ಬಳಕೆ ಹೇಳಬೇಕು ಅಂದ್ರೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕೊಡಗು ಜಿಲ್ಲೆಗೆ ಕಳೆನಾಶಕಗಳು ಯೂಸ್ ಮಾಡೋದು ಕಡಿಮೆ ಸರಿ. ಮೊದ್ಲೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಏನಾಗಿದೆ ಅಂದ್ರೆ ಕೂಲಿ ಆಳುಗಳ ಕೊರತೆ, ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದ್ಲೆಲ್ಲ ಈಗ ಕಳೆನಾಶಕ ಅಂತ ಕೇಳ್ಕೊಂಡು ಬರ್ತಿದ್ದು ತುಂಬಾ ಕಡಿಮೆ ಇತ್ತು, ಬಟ್ ಈಗ ಕಳೆದ ಒಂದು 2-3 ವರ್ಷಗಳಿಂದ ಏನಾದ್ರೆ ಯಾವುದೇ ಬೆಳೆ ಬೆಳೀಲಿ, ತೋಟ ಇರ್ಲಿ ಅಥವಾ ಗದ್ದೆ ಇರ್ಲಿ, ಹೊಲಗಳ ಇರ್ಲಿ, ಯಾವ್ದೇ ಬೆಳೆಗಳು ಬೆಳೀತಿದ್ರೆ ಯಾವ ಕಳೆನಾಶಕಗಳನ್ನ ಹೊಡಿಬೇಕು ಸರ್ ಅಂತ ಕೇಳ್ಕೊಂಡ್ ಬರ್ತಾ ಇರತಕ್ಕಂತ ರೈತರ ಸಂಖ್ಯೆ ಇತ್ತೀಚಿನ ದಿನಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ 2-3 ವರ್ಷದಿಂದ ಸ್ವಲ್ಪ ಕಳೆನಾಶಕಗಳು ಬಳಕೆ ಬಗ್ಗೆನೂ ಕೂಡ ಸ್ವಲ್ಪ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಲವನ್ನ ತೋರಿಸ್ತಾ ಇದ್ದಾರೆ. ಯಾವ್ಯಾವ ಬೆಳೆಗಳಲ್ಲಿ ಪ್ರಸ್ತುತ ನಮ್ಮ ಕೊಡಗು ಜಿಲ್ಲೆಯ ರೈತರು ಕಳೆನಾಶಕಗಳನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ? ಈಗ ಅತಿ ಹೆಚ್ಚಾಗಿ ಅಂದ್ರೆ ಸಾಮಾನ್ಯವಾಗಿ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಕಳೆಗಳನ್ನ ತೆಗಿಲಿಕ್ಕೆ ಕಾಫಿ ಅಥವಾ ಪೆಪ್ಪರ್ ಅದಕ್ಕೆ ಕೆಲವು ಕಳೆನಾಶಕಗಳನ್ನ ಕೇಳ್ಕೊಕ್ ಬರ್ತಾರೆ. ಬಟ್ ಅತಿ ಹೆಚ್ಚು ಕಳೆನಾಶಕಗಳನ್ನ ಇತ್ತೀಚಿನ ದಿನಗಳನ್ನ ಆಗ್ಲಿ ಹೇಳಿದಾಗ 2-3 ವರ್ಷದಿಂದ ಜಾಸ್ತಿ ಕೇಳ್ಕೊಂಡು ಬರ್ತಾ ಇರತಕ್ಕಂಥದ್ದು ಭತ್ತಕ್ಕೆ. ಭತ್ತದಲ್ಲಿ ಸ್ವಲ್ಪ ಈಗ ಕಳೆನಾಶಕಗಳು ಬೆಳೆದಿರ್ತದೆ, ಕಳೆಗಳನ್ನ ಕೀಳಲಿಕ್ಕೆ ಕೂಲಿ ಆಳುಗಳು ಜಾಸ್ತಿ ಆಗ್ತಿರ್ತದೆ, ಖರ್ಚು ಜಾಸ್ತಿ ಆಗುತ್ತೆ ಅಂತ ಈಗ ಭತ್ತಕ್ಕೆ ಜಾಸ್ತಿ ಅಂದ್ರೆ ತೋಟಗಾರಿಕೆ ಬೆಳೆಗಳ ಕಂಪೇರ್ ಮಾಡಿದ್ರೆ ಕೃಷಿ ಬೆಳೆಗಳಿಗೆ ಭತ್ತ ಅಥವಾ ಜೋಳಕ್ಕೆ ಈ ಒಂದು ಕಳೆನಾಶಕಗಳನ್ನ ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇರೋದನ್ನ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಭತ್ತದ ಸಸಿಗಳೊಂದಿಗೆ ಬಹುಬೇಗ ಬೆಳೆಯುವ ಕಳೆಗಳನ್ನ ಹತೋಟಿ ಮಾಡುವ ಒಂದು ಆಲೋಚನೆ ಮತ್ತು ಆತಂಕ. ಹೌದೌದು, ಖಂಡಿತ. ಸುಮ್ಸುಮ್ನೆ ಯಾರು ಬಳಕೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಗೊತ್ತಿದೆ ಇವು ವಿಷಕಾರಿ ಪದಾರ್ಥಗಳು, ಇವು ರಾಸಾಯನಿಕಗಳು ಅಷ್ಟು ಒಳ್ಳೆವಲ್ಲ ಅಂತ ಅನ್ಕೊಂಡು, ಆದ್ರೆ ಅನಿವಾರ್ಯತೆ ನಮ್ಮ ರೈತರಿಗೆ ಎದುರಾಗಿದೆ ಅಲ್ವಾ? ಹೌದು, ಖಂಡಿತ. ಹೇಳಿ ಡಾಕ್ಟ್ರೆ, ಈಗ ಈ ರಾಸಾಯನಿಕ ಕಳೆನಾಶಕಗಳಲ್ಲಿ ಏನೇನು ಪ್ರಮುಖವಾದ ರಾಸಾಯನಿಕಗಳಿದಾವೆ, ಅಪಾಯಕಾರಿ ಮಟ್ಟದಲ್ಲಿ ಇದಾವೋ ಅಥವಾ ಅವುಗಳನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು, ಯಾವಾಗ ಬಳಕೆ ಮಾಡಬೇಕು, ಅಪಾಯ ಆಗದಂತೆ ಹೇಗೆ ನಾವು ಗಮನ ಹರಿಸಬೇಕು ಇತ್ಯಾದಿ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗಿ. ಮುಖ್ಯವಾಗಿ ಕಳೆಗಳು ಅಂದ್ರೆ ಏನು, ಕಳೆಗಳು ಅಂದ್ರೆ ಬೇಡವಾದ ಮತ್ತು ಅನಪೇಕ್ಷಣೀಯ ಸಸ್ಯಗಳು. ಸೊ ನಮ್ಗೆ ಏನು ಒಂದು ನಿರ್ದಿಷ್ಟ ಜಾಗದಲ್ಲಿ ಇರದೆ ಬೇರೆ ಎಲ್ಲಾ ಜಾಗದಲ್ಲೂ ಬೆಳ್ಕೊಳ್ತಕ್ಕಂಥದಕ್ಕೆ ನಾವು ಅದನ್ನ ಕಳೆ ಅಂತೀವಿ. ಈ ಕಳೆಗಳು ಏನಕ್ಕೆ ಇತ್ತೀಚಿನ ದಿನಗಳಲ್ಲಿ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಿದೆ ಅಂದ್ರೆ ಸರ್, ಕಳೆಗಳದ್ದು ಒಂದು ವಿಶೇಷ ಗುಣಗಳು ಉಂಟು. ಹೇಗೆ ಅಂದ್ರೆ ಕಳೆಗಳದ್ದು ಬೀಜಗಳು ಏನಿರುತ್ತಲ್ಲ, ಸೊ ಅದು ಇತ್ತೀಚಿನ ದಿನಗಳಲ್ಲಿ ಏನಕ್ಕೆ ಎಲ್ಲರಿಗೂ ನಾವ್ ಎಷ್ಟೇ ಕಳೆ ಕೇಳ್ತಾ ಇದ್ರು ಕಳೆ ಸಮಸ್ಯೆ ಕಳೆ ಸಮಸ್ಯೆ ಅಂತ ಕೇಳ್ಕೊ ಬರ್ತಾರೆ ಅಂದ್ರೆ, ಕಳೆಗಳು ಬೇಗ ಮೊಳಕೆಯನ್ನು ಹೊಡಿತವೆ. ಮೊಳಕೆ ಹೊಡೆದು ಬೇರೆ ಕೃಷಿ ಬೆಳೆ ಆಗಿರ್ಲಿ ತೋಟಗಾರಿಕೆ ಬೆಳೆಗಳು ಆಗಿರ್ಲಿ ಇಂಥವಕ್ಕೆಲ್ಲ ಕಂಪೇರ್ ಮಾಡ್ಕೊಂಡಾಗ ಬೇಗ ಬೆಳೀತವೆ. ಅಂದ್ರೆ ಮುಖ್ಯ ಬೆಳೆಗಳಿಗಿಂತ ವೇಗವಾಗಿ ಬೆಳೆಸ್ಕೊಂಡು ಅಧಿಕ ಸಂಖ್ಯೆಯಲ್ಲಿ ಬೀಜಗಳನ್ನ ಉತ್ಪತ್ತಿ ಮಾಡುತ್ತಿದ್ದು. ಮತ್ತೆ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ, ಈಗ ನಮ್ಮ ಮುಖ್ಯ ಬೆಳೆ ಈಗ ಭತ್ತ ಅಂತ ತಗೊಂಡ್ರೆ ಆ ಕಾಳು ಬಿಡೋದಕ್ಕಿಂತ ಮೊದಲು ಈ ಕಳೆಗಳು ಏನ್ ಮಾಡ್ತವೆ, ಬೇಗ ಬೆಳೆದ್ಬಿಟ್ಟು ಪಕ್ವಾಗಿ ಮುಖ್ಯವಾಗಿರ್ತಕ್ಕಂಥ ಬೆಳೆಗಳಿಗೆ ಹಾನಿ ಮಾಡ್ತಕ್ಕಂಥದ್ದು. ಇದು ಒಂದು ವಿಶೇಷ ಗುಣ ಕಳೆಗಳಲ್ಲಿ ಇರತಕ್ಕಂಥದ್ದು. ಮತ್ತೆ ಇನ್ನು ಬಹಳ ಮುಖ್ಯವಾಗಿ ಕಳೆಗಳದ್ದು ಹೇಳ್ಬೇಕು ಅಂದ್ರೆ, ಕಳೆಗಳು ಎಲ್ಲಾ ವಾತಾವರಣ ತಡ್ಕೊಂಡು ಬೆಳೀತಕ್ಕಂತ ಒಂದು ಸ್ವಭಾವವನ್ನು ಬೆಳೆಸ್ಕೊಬಿಟ್ಟಿವೆ. ಅದು ಜಾಸ್ತಿ ಮಳೆ ಬರಲಿ ಕಡಿಮೆ ಮಳೆ ಬರಲಿ, ನೀರ್ ನಿಂತ್ಕೊಳ್ಳಿ ನೀರ್ ಇಲ್ಲದೆ ಇರಲಿ, ಎಲ್ಲಾ ವಾತಾವರಣ ಸಹಿಸಿಕೊಂಡು ಬೆಳೀತಕ್ಕಂಥ ಗುಣ ಇವು. ಈ ನಮ್ಮ ಭತ್ತ ಅದೇದಾದ್ರೆ ನೀರ್ ಜಾಸ್ತಿ ಆಗ್ಬಿಟ್ರೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಥವಾ ಕೊಳ್ತೋಗ್ಬಿಡುತ್ತೆ, ನೀರ್ ಇಲ್ಲ ಅಂದ್ರೆ ಒಣಗೋಗ್ಬಿಡುತ್ತೆ. ಬಟ್ ಈ ಕಳೆಗಳು ಆತರ ಅಲ್ಲ, ಎಲ್ಲಾ ವಾತಾವರಣ ಸಹಿಸಿಕೊಂಡು ಬೆಳೀತಕ್ಕಂತ ಒಂದು ಗುಣ. ಮತ್ತೆ ಈ ಕಳೆಗಳು ಬೀಜಗಳದ್ದು ಇನ್ನೊಂದು ಬಹಳ ಬಹಳ ಮುಖ್ಯ ಒಂದು ಗುಣ ಏನಪ್ಪಾ ಅಂದ್ರೆ, ಇದು ಎಲ್ಲಾ ಅಡ್ವರ್ಸ್ ಕಂಡೀಷನ್ ಉಳ್ಕೊಂಡು ದೀರ್ಘಾವಧಿ ಅಂದ್ರೆ ಸುಮಾರು ಒಂದು ಸರಿ ಅದು ಇದಾದ್ರೆ 20 ವರ್ಷಗಳು ಕೂಡ ಕೆಲವೊಂದು ಬೀಜಗಳು ಹಾಗೇನೆ ಸರ್ವೇ ಆಗ್ತವೆ ಅಡ್ವರ್ಸ್ ಕಂಡೀಷನ್ ಅಲ್ಲಿ. ಆತರ ಒಂದು ಗುಣಗಳು ಸ್ವಭಾವಗಳನ್ನ ಇದು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳು ಈ ಕಳೆಗೆ ಏನ್ ಕಥೋಟಿ ಮಾಡ್ಬೇಕು ಅಂದ್ರೆ, ಈ ಕಳೆಗಳು ಮುಖ್ಯವಾಗಿ ನಮ್ಮ ಮುಖ್ಯ ಬೆಳೆ ಇಳುವರಿನ ಹಾಳ್ ಮಾಡಾಕತ್ತೇವು. ಹೇಗೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಳೆಗಳು ಮುಖ್ಯವಾಗಿ ಏನ್ ಮಾಡುತ್ತದೆ, ಈಗ ಗದ್ದೆಯಲ್ಲಿ ಬೆಳ್ಕೊಂಡಿದ್ರೆ ತೋಟದಲ್ಲಿ ಬೆಳ್ಕೊಂಡಿದ್ರೆ ಏನ್ ಮಾಡುತ್ತೆ ಅಂದ್ರೆ, ನೀರಿನ ಅಗತ್ಯತೆ ಹೆಚ್ಚಿಸ್ತದೆ. ಹೇಗೆ ಅಂದ್ರೆ, ಈಗ ಬೆಳೆಗೆ ನಾವು ಒಂದಷ್ಟು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನ ಕೊಟ್ಟಿರ್ತೀವಿ, ಈ ಹೆಚ್ಚು ನೀರನ್ನ ಏನ್ ಮಾಡ್ತಾವೆ, ಈ ಹೆಚ್ಚು ಪಾಲನ್ನ ಕಳೆಗಳೇ ತಮ್ಮದಾಗಿಸ್ಕೊಂಡು ಸೊ ಈ ಬೆಳೆಗಳಿಗೆ ಏನ್ ಮಾಡ್ತದೆ, ನೀರಿನ ಬಳಕೆದ ಸಾಮರ್ಥ್ಯನೇ ಕೃಷಿವಂತೆ ಮಾಡ್ಬಿಡ್ತವೆ. ಅಂದ್ರೆ ಎಲ್ಲಾ ಆದಷ್ಟು ಮ್ಯಾಕ್ಸಿಮಮ್ ಏನ್ ವಾಟರ್ ಇರುತ್ತೆ ನೀರ್ ಕೊಟ್ಟಿರ್ತೀವಿ, ಆ ನೀರನ್ನೆಲ್ಲ ಈ ಕಳೆಗಳು ಹೀರ್ಕೊಬಿಡ್ತವೆ. ಮತ್ತೆ ಈ ಕಳೆಗಳದ ಇನ್ನೊಂದು ಸ್ವಭಾವ ಏನಂದ್ರೆ, ಆಳವಾದ ಬೇರನ್ನು ಹೊಂದಿರ್ತವೆ. ಅಂದ್ರೆ ಈಗ ಮಣ್ಣಿನಲ್ಲಿ ಏನು ಲಭ್ಯವಿರತಕ್ಕಂತ ಪೋಷಕಾಂಶಗಳು ಏನಿರುತ್ತೆ, ಈ ಆಳವಾದ ಬೇರನ್ನ ಬೆಳೆಯೋದ್ರಿಂದ ಈ ಕಳೆಗಳು ಏನ್ ಮಾಡ್ತವೆ, ಲಭ್ಯವಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ಹೀರ್ಕೊಂಡು ಈ ಚೆನ್ನಾಗಿ ಬೆಳೆಯೋದ್ರಿಂದ ಏನಾಗುತ್ತೆ, ಮುಖ್ಯ ಬೆಳೆಗಳಿಗೆ ಪೋಷಕಾಂಶಗಳು ಸಿಗದಾಗ ಏನಾಗುತ್ತೆ, ಈ ಕೀಟ ಮತ್ತೆ ರೋಗಗಳಿಗೆ ನಮ್ಮ ಮುಖ್ಯ ಬೆಳೆಗಳು ಬರ್ತಕ್ಕಂಥಕ್ಕೆಲ್ಲ ರೋಗಾಣುಗಳಿಗೆ ಕೀಟಗಳಿಗೆಲ್ಲ ಆಶ್ರಯದಾಣವಾಗಿ ಬೆಳ್ಕೊಂಡಿರ್ತವೆ. ಈಗ ಆಫ್ ಸೀಸನ್ ಅಲ್ಲಿ ಭತ್ತ ಕಟಾವ್ ಮಾಡಿದ ತಕ್ಷಣ ಈಗ ಯಾವ್ದೋ ಒಂದು ಕೀಟ ಆಗಿರ್ಲಿ ಅಥವಾ ಒಂದು ರೋಗಾಣು ಆಗಿರ್ಲಿ ಬದುಕಲಿಕ್ಕೆ ಇದು ಆಶ್ರಯವನ್ನ ಕೊಟ್ಕೊಂಡಿರ್ತವೆ. ಇದು ಒಂದು ಸಮಸ್ಯೆ. ಮತ್ತೆ ಇದು ಕೆಲವೊಂದ್ ಕಡೆ ಕಳೆಗಳನ್ನ ತಿನ್ಬಿಟ್ಟು ಸೊ ಎಷ್ಟೋ ಜಾನುವಾರುಗಳು ದನಕರುಗಳು ಗರ್ಭಪಾತ ಆಗಿರ್ತಕ್ಕಂಥದ್ದನ್ನೆಲ್ಲ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಕೃಷಿಯಲ್ಲಿ ಏನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಕಳೆಗಳಿಂದ ನಮಗೆ ಶೇಕಡ ಒಂದು 30-40 ಇಳುವರಿನ ಈ ಕಳೆಗಳೇ ಮಾಡ್ತವೆ, ಅಷ್ಟೊಂದು ಲಾಸ್ ಅನ್ನ ಮಾಡ್ತವೆ ರೈತರುಗಳಿಗೆ. ಹಾಗಾಗಿ ಈ ಒಂದು ಕಳೆಗಳನ್ನ ನಾವು ತೆಗೆದು ಮುಖ್ಯ ಬೆಳೆಗಳನ್ನ ಪೋಷಣೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿ ಮಾಡ್ಲೇಬೇಕಾಗಿದೆ. ನಾವು ಎಷ್ಟೊಂದು ಬಗೆಯ ಕಳೆಗಳಿದೆ ನೋಡಿ, ಬಹುವಾರ್ಷಿಕ ಕಳೆಗಳು, ಅಲ್ಪಾವಧಿ ಕಳೆಗಳು, ಆಳಕ್ಕೆ ಬೇರ್ ಬಿಟ್ಟು ನಾವ್ ಏನ್ ಕಿತ್ತರೂ ಮತ್ ಮತ್ತೆ ಬೆಳೆಯುವ ಕಳೆಗಳು. ಹೌದೌದು, ಅದ್ರಲ್ಲಂತೂ ಈಗಂತ ನಮ್ಮ ತೋಟಗಳಲ್ಲೆಲ್ಲ ಯಾಂತ್ರೀಕರಣ ಅನ್ಬಿಟ್ಟು ಬ್ರಷ್ ಕಟರ್ ಯೂಸ್ ಮಾಡ್ತೀವಿ ಕಟ್ ಮಾಡ್ಲಿಕ್ಕೆ. ನಾವ್ ಎಷ್ಟು ಕಟ್ ಮಾಡ್ತೀವೋ ನೀವು ಚೆನ್ನಾಗಿ ಕಟ್ ಮಾಡದಾ ಇದ್ದಷ್ಟು ಅಷ್ಟು ಚೆನ್ನಾಗಿ ಬೆಳ್ಕೊಂಡ್ ಬರ್ತಾ ಇರುತ್ತೆ. ಮುಖ್ಯ ಬೆಳೆನೂ ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ, ಆತರ ಈ ಕಳೆ ಗೋಸ್ಕೊಂಡು ಬರ್ತಾನೆ ಇರುತ್ತೆ. ಇಷ್ಟೊಂದು ಪ್ರಬಲವಾಗಿರುವ, ಇಷ್ಟೊಂದು ವಿಶೇಷವಾಗಿರುವ ಈ ಕಳೆಗಳನ್ನ ಹತೋಟಿ ಮಾಡ್ಲೇಬೇಕನ್ಕೊಂಡು ಹರಸಾಹಸ ಪಡ್ತಾ ಎಷ್ಟೋ ಜನ ರೈತರು ತತ್ತರಿಸಿ ಹೋಗ್ಬಿಡ್ತಾರ. ಎಷ್ಟು ತೆಗೆದ್ರು ಬರ್ತವಲ್ಲಪ್ಪ, ಎಷ್ಟು ತೆಗೆದ್ರು ಬರ್ತವಲ್ಲ, ಕೊನೆಗೆ ಕಟಾವ್ ಮಾಡೋ ತನಕ ಬೆಳೀತಾ ಇರ್ತವೆ. ಎಷ್ಟೋ ರೈತರುಗಳ ನೋಡಿದ್ವಿ ಫೀಲ್ಡ್ ಅಲ್ಲಿ, ಕೆಲವೊಂದು ಕಳೆಗಳನ್ನ ತೆಗೀಕಾಗದ ಯಾರು ಮಾಡ್ತಾರೆ, ಮುಖ್ಯ ಬೆಳೆನ ಕಟಾವ್ ಮಾಡಕ್ ಹೋಗುತ್ತಿಲ್ಲ ಬಿಟ್ಬಿಟ್ಟಿರ್ತಾರೆ. ಗದ್ದೆಗಳು ಹಾಗೆ ನೋಡಿದ್ವಿ. ಬೆಳೆ ಉತ್ಪಾದನೆಗೆ ದೊಡ್ಡ ಸವಾಲು ಅಲ್ವಾ, ದೊಡ್ಡ ಸವಾಲಾಗಿರ್ತಾರೆ. ಕೀಟ ರೋಗಗಳ ಬಗ್ಗೆ ನಾವು ಅಷ್ಟೊಂದು ಮಾತಾಡ್ತೀವಿ, ಆದ್ರೆ ಕೀಟ ರೋಗಗಳಿಗಿಂತ ಹೆಚ್ಚು ಹಾನಿ ಮಾಡುವ, ಹೆಚ್ಚು ಸ್ಪರ್ಧೆಗೆ ಇಳಿಯುವ, ಹೆಚ್ಚು ಕಾಟ ಕೊಡುವ ಈ ಕಳೆಗಳು ಅಪಾಯಕಾರಿನೇ. ಹಾಗಾಗಿ ಈ ಕಳೆನಾಶಕಗಳು ಚಾಲ್ತಿಗೆ ಬಂದು ಎಷ್ಟು ವರ್ಷ ಆಗಿರ್ಬೋದು ಡಾಕ್ಟರ್, ನಮ್ಮ ಪ್ರಪಂಚದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಈ ಕಳೆನಾಶಕಗಳು ಪರಿಚಯವಾಗಿ? ಕಳೆನಾಶಕಗಳು ಸುಮಾರು ಈಗ ಮೊದ್ಲೆಲ್ಲ ಏನಾಗ್ತಿತ್ತು ಅಂದ್ರೆ ಮ್ಯಾನ್ಯಲ್ ಎಲ್ಲ ಮಾಡ್ಕೊಳ್ತಿದ್ದೆ ಸರ್, ಕೈಯಲ್ಲೇ ಕಳೆ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಳೆದ ಒಂದು 30 ವರ್ಷದಿಂದ ಈಚೆಗೆ, ಅಂದ್ರೆ ಮೊದ್ಲೆಲ್ಲ ತುಂಬಾ ಅಷ್ಟು ಹೆಚ್ಚಾಗಿ ಉಪಯೋಗ ಮಾಡ್ತಿರ್ಲಿಲ್ಲ, ಈಗ 1980 ಈಚೆಗೆ ಈ ಕಳೆನಾಶಕಗಳನ್ನೆಲ್ಲ ಪರಿಚಯ ಮಾಡಿರ್ತಕ್ಕಂಥದ್ದು. ಸೊ ಅಂದ್ರೆ ಬಳಕೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ, ಈಗ ಒಂದು 2010 ಈಚೆಗೆ ನಮ್ಗೆ ಈ ಕಳೆನಾಶಕಗಳು ಹೆಚ್ಚು ಹೆಚ್ಚು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ನೋಡ್ತಾ ಇದ್ದೀವಿ. ಡಾಕ್ಟ್ರೆ ಹೇಳಿ, ಎಂತೆಂತ ರಾಸಾಯನಿಕಗಳು ಈ ಕಳೆನಾಶಕಗಳಲ್ಲಿ ಇದಾವೆ? ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ ಮತ್ತು ಸೂಕ್ಷ್ಮ ಜೀವಿಗಳಿಗೆ, ಎರೆಹುಳುಗಳಿಗೆ ತೊಂದರೆನೋ ಅಥವಾ ಬಳಕೆ ಮಾಡಿದ್ರೂ ಸಮಸ್ಯೆ ಆಗದ ಮಟ್ಟದಲ್ಲಿ ಇರ್ತವ? ಕಳೆನಾಶಕಗಳ ಉಪಯೋಗ ಆಕ್ಚುಲಿ ಯಾರೇ ಕೇಳ್ಕೊಂಡ್ಬಂದ್ರು ರೈತರುಗಳಿಗೆ ಹೇಳೋದು, ಮುಖ್ಯವಾಗಿ ನಾವು ಹಳೆ ಕಾಲ ಪದ್ಧತಿ ಏನಿತ್ತಲ್ಲ, ನಾವು ಕೈಯಿಂದ ಕಳೆ ಕೀಳ್ತಕ್ಕಂಥದ್ದು ಅಥವಾ ಕಟ್ ಮಾಡತಕ್ಕಂಥದ್ದು ಏನಿತ್ತು ಅದು ಬಹಳ ಮುಖ್ಯ. ರಾಸಾಯನಿಕಗಳು ಕಳೆನಾಶಕಗಳ ಯಾವುದೇ ರೈತರುಗಳು ಬಂದ್ರು ಉಪಯೋಗ ಮಾಡಬೇಡಿ ಅಂತಾನೆ ಹೇಳೋದು. ಇದಕ್ಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ನಾವು ಕಂಟಿನ್ಯೂಸ್ ಆಗಿ ಈಗ ತೋಟಗಳಲ್ಲಿ ನಮ್ದು ರೌಂಡ್ ಅಪ್ ಅಂತ ಈಗ ಎಲ್ಲ ಗ್ಲೈಫೋಸೆಟ್ ಅಂತ ಎಲ್ಲಾ ತೋಟಗಳಿಗೂ ಕೂಡ ಸ್ಪ್ರೇ ಮಾಡ್ತಾರೆ ಕಳೆ ತೆಗಿಯಕ್ಕಾಗಲ್ಲ ಅಂತ. ಅದು ದೀರ್ಘಾವಧಿಯಾಗಿ ಪ್ರತಿ ವರ್ಷ ನಾವು ಕಳೆನಾಶಕವನ್ನ ಈ ಗ್ಲೈಫೋಸೆಟ್ ಅಥವಾ ರೌಂಡಪ್ ಅಂತ ಏನ್ ಹೇಳ್ತೀವಿ ಇದನ್ನ ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಮಣ್ಣದು ಒಂದೊಂದು ಹಾರ್ಡ್ ಲೇಯರ್ ಅಂತ ಹೇಳ್ತೀವಿ ನೋಡಿ, ಅಂದ್ರೆ ಒಂದು ಮಣ್ಣು ಗಟ್ಟಿಯಾದ ಈಗ ಟಾಪ್ ಲೇಯರ್, ಮತ್ತೆ ಅದು ಏನು ಒಂದು ಸಾಯಿಲ್ ಲೂಸ್ ಆಗೋದಿಲ್ಲ, ಒಂದೊಂದು ಪದರ ಗಟ್ಟಿ ಆಗ್ತಾ ಇರ್ತಾ ಸಾಕ್ತಾ ಹೋಗುತ್ತೆ ಪ್ರತಿ ವರ್ಷ ನಾವು ಮಾಡ್ತಾ ಮಾಡ್ತಾ ಹೋದ್ರೆ. ಅದ್ರ ಜೊತೆಗೆ ಮಣ್ಣಿನಲ್ಲಿ ಎರೆಹುಳುಗಳು ಏನಾದ್ರು ಇದ್ರೆ ಸೊ ಅದು ಸಾಯ್ತಕ್ಕಂಥ ಸಮಸ್ಯೆ ಜಾಸ್ತಿ, ಮತ್ತೆ ಹಲವಾರು ಬೆಳೆಗಳಿಗೆ ಉಪಯೋಗ ಆಗಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳೆಲ್ಲ ತೋಟಗಳಲ್ಲಿ ಗದ್ದೆಗಳಲ್ಲಿ ಇರುತ್ತೆ, ಅಂತದನ್ನೆಲ್ಲ ನಾವು ಹಾಳು ಮಾಡ್ತಾ ಹೋಗ್ತಾ ಇರ್ತೀವಿ. ಕಳೆನಾಶಕಗಳು ಉಪಯೋಗ ಮಾಡೋದು ಅನ್ನೋದು ಒಂದು ಪಾಯಿಂಟ್ ಆದ್ರೆ, ಎರಡನೇದು ನಾವು ಅದನ್ನ ಉಪಯೋಗ ಮಾಡೋದ್ರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅರ್ತ್ಕೊಂಡ್ರೆ ಆದಷ್ಟು ಕಳೆನಾಶಕಗಳ ಬಳಕೆನ ಕಡಿಮೆ ಮಾಡಬೇಕು. ಅನಿವಾರ್ಯ ಸಂದರ್ಭದಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ, ತುಂಬಾ ಏನೋ ಆಗೋದೇ ಇಲ್ಲ ಅಂತ ಸಂದರ್ಭದಲ್ಲಿ, ಬಟ್ ಅದನ್ನ ಒಂದು ಅಭ್ಯಾಸ ಅಂತ ಮಾಡ್ಕೊಳ್ಬಾರ್ದು. ಬಟ್ ಈ ಕಳೆಗಳನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಸುಮಾರು ಹತೋಟಿ ಕ್ರಮಗಳು ಉಂಟು ಸರ್, ನಮ್ಮನ್ನೇ ನಾವು ಅದನ್ನ ಮ್ಯಾನ್ಯಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಕಳೆಗಳು ಬರ್ದಾಗೆ ಮಾಡಬಹುದು ನಾವು ತೋಟಗಳಲ್ಲಿ ಆಗ್ಲಿ ಗದ್ದೆಲ್ಲಿ ಆಗ್ಲಿ. ಈಗ ಗದ್ದೆಲ್ಲಿ ಉದಾಹರಣೆ ಕೊಡ್ಬೇಕಾದ್ರೆ ಈಗ ನಾವು ಮಾಗಿ ಉಳ್ಮೆ ಅಂತ ಹಿಂದೆ ಎಲ್ಲ ನಾವು ಮಾಡ್ತಿದ್ವಲ್ಲ ಸರ್, ಹಿರಿಯರೆಲ್ಲ ಮಾಡ್ತಿದ್ರು ಅದನ್ನ. ಈ ಮಾಗಿ ಉಳ್ಮೆನ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಬೀಜಗಳಾಗಿರ್ಲಿ ಅಥವಾ ಮೊಳಕೆ ಹೊಡಿದ ಇರತಕ್ಕಂತ ಬೀಜ ಕಳೆಗಳದಾಗಿರ್ಲಿ ಅಥವಾ ನಮ್ಗೆ ಯಾವ್ದು ರೋಗಣಗಳು, ಈ ಮಾಗಿ ಉಳ್ಮೆಯನ್ನ ಮಾಡಿದಾಗ ಬೇಸಿಗೆಲಿ ಎಲ್ಲ ಮೇಲಕ್ಕೆ ಬಂದಾಗ ಎಲ್ಲ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಸಾಯ್ತಿತ್ತು. ಹೌದು. ಸೊ ಅಂತದನ್ನ ಕೂಡ ನಾವು ಅಭ್ಯಾಸ ಮಾಡಬಹುದು. ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನಾವು ತೋಟದಲ್ಲಿ ಕಷ್ಟ ಆಗ್ಬೋದು, ಬಟ್ ಗದ್ದೆಯಲ್ಲಿ ಒಂದು ಅದನ್ನ ಮಾಡ್ಕೊಂಡ್ರೆ ಕಳೆನ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು. ಇನ್ನು ಗದ್ದೆಯಲ್ಲಿ ಕಳೆಗಳು ಏನಾದ್ರೂ ಬಂದ್ರೆ ಅದನ್ನ ನಾವು ಆದಷ್ಟು ಕೈಯಿಂದ ಕೀಳ್ತಕ್ಕಂಥದ್ದು ಬಹಳ ಮುಖ್ಯ. ಕೈಯಿಂದ ಕಿತ್ತರೆ ಏನ್ ಉಪಯೋಗ ಅಂದ್ರೆ ಅದರಲ್ಲಿ ನಾವು ಎಷ್ಟು ಕಳೆನೆಗೆ ಬುಡದಲ್ಲಿ ಕೀಳ್ತೀವೋ ಗದ್ದೆಗೆ ಹಾಕಿ ಅಷ್ಟು ಅದು ಉಸಿರಾಡ್ಲಿಕ್ಕೆ ಗಾಳಿ ಆಡ್ಲಿಕ್ಕೆ ಗಿಡಗಳಿಗೆ ಮುಖ್ಯವಾಗಿರ್ತಕ್ಕಂಥ ಭತ್ತಕ್ಕೆ ಬಹಳ ಸಹಾಯ ಆಗುತ್ತೆ. ಮತ್ತೆ ಇನ್ನು ಗದ್ದೆಯಲ್ಲಿ ನಾವು ಕಳೆನೆ ಬರದಾಗೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ನೀರನ್ನು ನಿಲ್ಲಿಸಿ ಯಾವಾಗ್ಲೂ ಭತ್ತವನ್ನ ಬೆಳೆದ್ರೆ ಕಳೆ ಜಾಸ್ತಿ ಬರೋದಿಲ್ಲ. ಎಲ್ಲಿ ನೀರು ಕಡಿಮೆ ಇರುತ್ತೋ ಅಂತ ಜಾಗದಲ್ಲಿ ಸ್ವಲ್ಪ ಕಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ಒಂದು ಮುಖ್ಯವಾಗಿ ಗದ್ದೆಯಲ್ಲಿ ಮಾಡಬಹುದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸರ್ ಗದ್ದೆಗೆ ನಾಟಿ ಮಾಡಿದ್ಮೇಲೆ ಒಂದು ಅರ್ಧ ಇಂಚು